ಪ್ರೀತಿಯ ಹುಡುಗಿಯು ನೀನೇ. ನಿಲ್ಲೇ ಅಲ್ಲೇ ನನ್ನ ಮಾತು ಕೇಳೇ, ಈ ಮಜನೂಗೆ ಆಸೆ ನಿನ್ನ ಮೇಲೆ. ಈಗ ಕೇಳಿ ಗುರು ಕಿರಣ್ ಅವರ ಸ್ವರದಲ್ಲಿ ಹುಚ್ಚ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್. ಕಿಚ್ಚ ಪಡ ಮನಸೋರು ಈಗ ಕೇಳಿ ಚಿತ್ರ ಅವರ ಸುರದಲ್ಲಿ ಶಿಶಿರ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್. ಹೇಳು ನನ್ನ ಮನಸ್ಸೇ, ಹರಿಹರನ್ ಅವರ ಹರಿಹರನ್ ಮತ್ತು ಸಂಗಡಿಗರ ಸ್ವರದಲ್ಲಿ ಚಂದ್ರ ಚಕೋರಿ ಚಿತ್ರದ ಗೀತೆ. ತುಂಬಾ ಚಲ್ಲಿ ಚಲ್ಲು ಬಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ ಅಂದಗಾತಿ ಕಣ್ಣ ತುಂಬಾ ಚಲ್ಲಿ ಚಲ್ಲು ಬಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ ನಡಿಗೆ ತುಂಬಾ ನಾಗಿನಿ ಶೃಂಗಾರ ನಗುವಿನ ತುಂಬಾ ಹುಣ್ಣಿಮೆ ಸಿಂಧೂರ ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಜೇಂಗಾರ ಅಂದಗಾತಿ ಕಣ್ಣ ತುಂಬಾ ಚಲ್ಲಿ ಚಲ್ಲವಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ ಅಂದವಾದ ಬೊಂಬೆಯೊಂದು ಅದರಿಂದ ಮೂಡಿತ್ತು ಅಮರ ಶಿಲ್ಪಿ ಚಕ್ಕಣ್ಣ ಇವಳ ನೋಡಿ ಬೆರಗಾದ ಉಂಚ ರಾಜರ ಬಿ ವರ್ಮ ಮೈ ಮರೆತು ಶರಣಾದ ಮಿಂಚುವ ಸಿಂಚನವೇ ಮಿಡಿಯುವ ಹೃದಯಕ್ಕೆ ಕಂಪನವೇ ಭಾವನೆ ಅಲೆಗಳ ಹಿಂಚನವೇ ಚಂದದ ಚಲುವಿನ ಆಗರವೇ ಕೊಟ್ಟಿದ್ದಾರೆ ಒಟ್ಟಿಗೆ ಸೇರಿ ವೇದ ಮಂತ್ರ ಘೋಷವ ಸಾರಿ ಜೀವ ತುಂಬಿ ತಂದರು ನಿನ್ನ ಪ್ರೀತಿಸಲು ನನ್ನ ಅಂದಗಾತಿ ಕಣ್ಣ ತುಂಬಾ ಚಲ್ಲಿ ಚಲ್ಲು ಒಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬಾ ಬಣ್ಣ ಬಣ್ಣ ಚಿತ್ತಾರ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನ ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು ಅದು ನೀನೇನ ನೀನೇನ ನಾಚುವ ಕವನವು ನೀ ಕವಿಗಳಿಗೆ ಡುಗದ ಕಲ್ಪನೆ ನೀ ಕುಂಚವೆ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆ ನೀ ಏನ ಹೇಳಿ ಹೊಗಳಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ ಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವಯ್ಯಾರ ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ನಡಿಗೆ ತುಂಬ ನಾಗಿಣಿ ಶೃಂಗಾರ ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಜಯಂಕಾರ ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಶ್ರೀ ಮಂಜುನಾಥ ಚಿತ್ರದ ಗೀತೆ ಬಾಳೆಲೆಯಲಿ ಪ್ರಾಣ ಬಡಿಸಿದೆ ಉಣಬಾರ ಬಾತಿಥಿ ಬಾತಿಥಿ ಬಾತಿಥಿ ತನುವಿನ ಮನೆಗೆ ಬಾತಿಥಿ ಬಾತಿಥಿ ಬಾತಿಥಿ ಆತ್ಮನ ರುಚಿಗೆ ಬಾತಿಥಿ ಸೌಧೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮ ದಿನಸಿ ತಾನೆ ಕುದಿದು ತಾನೆ ಹುಕ್ಕಿ ತಾನೆ ಬಸಿದು ತಾನೆ ಆದ ಆತ್ಮಭಕ್ಷ್ಯ ಉಂಡರೆ ತೇಗುವೆ ಶಿವನೆಡೆ ಸಾಗುವೆ ಬಾಳೆಲೆಯಲಿ ಬಾತಿಥಿ ಬಾತಿಥಿ ಬಾತಿಥಿ ಆತ್ಮನ ರುಚಿಗೆ ಬಾತಿಥಿ ಭುಜದಿ ಹೊತ್ತು ಹೋಗು ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ನೆಲೆಯ ನೀಡಿ ಅರಸು ತಂದೆ ಲಾಲಿಯ ರೂಪವೇ ಪಾಶದ ದೇಶವೇ ಬಾಳೆಲೆಯಲಿ ಬಡಿಸಿದೆ ಉಣಬಾರ ಜಮನಾಯ ಈಶ್ವರ ಕನುವಿನ ಮನೆಗೆ